ಪಂಕಜ. Oh! ಬಂದವರು ತಾರೆಂದು ವಿಚಾರ ಮಾಡುವವನು ನೀನು ತಾರಲೇ ಸೇವಕ. ಈ ಸಿಂಗಾರವಾದ ರಂಗ ಮಂಟಪದಲ್ಲಿ ಬಂದು ಮುಂಗಾರಿ ಮಿಂಚಿನಂತೆ ಹೊಳೆಯುವ ಸುಂದರ ಸಾರಥಿ ಅನ್ನುತ್ತಾರೆ. ಆದರೆ ತಮಗೇನು ಅನ್ನುತ್ತಾರೆ ಹೇಳಬೇಕು ರಾಜ್ಯ ರಘುಕುಲ ತೇಜ. ಎಲೈ ಸಾರಥಿ ಹೋ ನಾರುವಾರ ಅಂದರೆ ಈ ನವ ಕಂಡ ಬ್ರಹ್ಮಾಂಡವನ್ನು ಸುತ್ತು ಕಟ್ಟಿದ ಸುಪ್ರಸಿದ್ಧ ನವರತ್ನಗಳಿಂದ ಗಗನಕ್ಕೆ ಇಮ್ಮಡಿ ಆಗಿ ಪರಿಶೋಧಿಸುವ ಅಯೋಧ್ಯಾ ನಗರವನ್ನು ಪರಿಪಾಲಿಸುವಂತ ದಶರಥ ಮಹಾರಾಜನ ಪಟ್ಟದರಸಿಯಾದ ಕೌಶಲ್ಯಾದೇವಿಯ ಗರ್ಭಾಂಬದಲ್ಲಿ ಜನಿಸಿ ಶ್ರೀಮಾನ್ ನಾರಾಯಣನ ವಂಶವನ್ನು ಅವತರಿಸಿ ರಾಮನೆಂಬ ನಾಮದಿಂದ ಅವತರಿಸಿದ ಶ್ರೀ ರಾಮಚಂದ್ರನೆಂದು ತಿಳಿಯಲೇ ಸಾರಥಿ. ರಾಮಚಂದ್ರನ ನಮಗಾರು ಗುರ್ತಾಯ್ತು, ಈ ಕುತಂತ ಜನಕಾರು ಗುರ್ತಾಯ್ತು. ಆದರೆ ತಮ್ಮ ರಾಜ ಮಂದಿರವನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ರಾಜ? ಎಲೈ ಸಾರಥಿ, ನಾನು ಈ ಸಭಾಸ್ಥಾನಕ್ಕೆ ಬಂದ ಕಾರಣವೇನೆಂದರೆ ಎನ್ನ ತಾಯಿಯ ಅಪ್ಪನೇ ಮೇರೆಗೆ ನಾವು ತ್ರಿವರ್ಗರು ವನವಾಸದಲ್ಲಿರುವ ಸಮಯದಲ್ಲಿ ಎನ್ನ ಸತಿಯಾದ ಸೀತೆಯನ್ನು ಹೇಳಿಯಾದ ರಾವಣನು ಮೋಸತನದಿಂದ ಒಯ್ದ ಕಾರಣ ಸುಗ್ರೀವ ಮತ್ತು ಕಪಿ ಸೈನ್ಯವನ್ನು ಕೂಡಿಕೊಂಡು ಲಂಕಾ ಪಟ್ಟಣಕ್ಕೆ ಮುತ್ತಿಗೆಯನ್ನು ಹಾಕಿ ಇಂದ್ರಜತು ಕುಂಭಕರ್ಣ ನರಹಂತಕ ದೇವಹಂತಕ ಸುರಾಂತಕ ಮೊದಲಾದ ಬುಲಾಟ ರಕ್ಕಸರನ್ನು ಕೊಂದು ಹಾಕಿದೆವು. ಇನ್ನು ರಾವಣನೊಬ್ಬನೇ ಉಳಿದಿರುವನು. ಆದ್ರ ಸಂಹಾರಕ್ಕಾಗಿ ಸ್ವಸ್ಥಾನಕ್ಕೆ ವರ್ಣವಾಯಿತು ಕಂಡಿಯ ಸಾರಥಿ. ಅಂದ್ರೆ ಏನು ಚಿಂತೆ ಇಲ್ಲ, ತಮ್ಮ ಕಾರ್ಯವನ್ನು ನೆರವೇರಿಸಿಕೊಂಡು ಹೋಗುವಂತವರಾಗಿದ್ದು ಕೇಳಿದ ಯಾವ ಹೀರಾದಿ ವೀರರಾದ ಸುಗ್ರೀವ ಹನುಮಂತ. ಇನ್ನು ನೀವೆಲ್ಲರೂ ನಿಮ್ಮ ನಿಮ್ಮ ಸ್ಥಾನದಲ್ಲಿ ಕುಳಿತುಕೊಳ್ಳಿರಿ. ಇನ್ನು ಆ ರಾವಣನೊಬ್ಬನೇ ಉಳಿದಿರುವನು, ಆತನ ಕೂಡ ನಾನೇ ಸಂಹಾರ ಮಾಡಿ ಅವನ 10 ತಲೆಗಳನ್ನು ಒತ್ತರದಿಂದ ಕತ್ತರಿಸಿ ಬರುತ್ತೇನೆ. ಕೇಳಿದ ಯಾವ ವೀರರೇ? ಅಣ್ಣ ಹೇಳುತ್ತೇನೆ ಕೇಳುವಂತ. ಅಮ್ಮ ಲಕ್ಷ್ಮಣ, ಅದೇ ನೀವು ಚಂದವಾಗಿ ಹೇಳುವಂತವನಾಗು. ಅಣ್ಣ ರಘುವೀರ ರಕ್ಷಕನು ನಾನು, ನಿನ್ನನ್ನು ಬಿಟ್ಟು ಇರಲಾರೆನು. ಆ ಗಣಘಾತಕನ ಕೂಡ ನಾನೇ ಯುದ್ಧ ಮಾಡಿ ಅವನ 10 ತಲೆಗಳನ್ನು ಕತ್ತರಿಸಿ ಬರುವೆನು. ತಿಳಿಯಿತೇ ಅಣ್ಣಯ್ಯನೇ? ಶಹಬಾಯ್ ಶಹಬಾಯ್ ತಮ್ಮ ಲಕ್ಷ್ಮಣ, ಇನ್ನು ಮೇಲೆ ನಿನ್ನ ಹೇಳಿಕೆ ಅಂತೇ ಆಗ್ರಿ, ಬೇಗನೆ ಯುದ್ಧಕ್ಕೆ ಸಿದ್ಧನಾಗು. ಆಜ್ಞೆ. ಎಲೈ ದೂತ, ಆ ದುರುಳ ರಾವಣನಿಗೆ ಬೇಗನೆ ಯುದ್ಧಕ್ಕೆ ಬರ ಹೇಳುವಂತವನಾಗು. ದಾರಾಣಿ ಯೋ ನೇ ವಾ ದೇವ ವಾಲಾ ಕಲಿಸುವುದು ಯೋಗ್ಯವಲ್ಲ. ಬೇಗನ ಯುದ್ಧಕ್ಕೆ ಸಿದ್ಧರಾಗಿರಿ. ಎಲ ಈ ಮೂರ್ಖ ರಾವಣ, ಬೇಗನೆ ಯುದ್ಧಕ್ಕೆ ಎದುರಾಗುವಂತವನಾಗು. ಎಲ ಲಕ್ಷ್ಮಣ ಹೇಳ್ತೇನೆ ಕೇಳುವಂತವನಾಗು. ಏ ರಾವಣ, ಅದೇನಿರುದು ಹೇಳುವಂತವನಾಗು. ಅಷ್ಟೊಂದು

ಅದರೊಳಗಿನ ಔಷಧಗಳಿಂದ ಲಕ್ಷ್ಮಣನ ಗಾಯಗಳಿಗೆ ಹಚ್ಚಿ ಅವನನ್ನು ಲೇಪಿಸಿ ಎಪಿಸಿ ಕಪಿಗಳು ವಾನರು ಎಲ್ಲರೂ ಆನಂದದಿಂದ ಕುಣಿದಾಳ ಹಚ್ಚಿದರು. ಇನ್ನು ಮುಂದೆ ಏನು ಮಾಡುವಿರಿ ರಾವಣಮ್ಮ ಭೂಪರೇ? ಏನು ಲಕ್ಷ್ಮಣನು ಸಹಜವನಾಗಿ ಎದ್ದಣೆ. ಅಯ್ಯೋ ಏನು ಮಾಡಲಿ, ನಾನು ಮಾಡುವ ಎಲ್ಲ ಉಪಾಯವು ತಪ್ಪಿ ಹೋಯಿತೆ. ಎಲೈ ರಾಮ, ಬೇಗನೆ ಯುದ್ಧಕ್ಕೆ ಸೇತನಾಗು. ಏ ರಾಮ ಹೇಳ್ತಾನೆ ಕೇಳುವಂತವನಾಗು, ಅದೇ ಹೇಳುವಂತವನಾಗು. ಭಗವಂತ